ಜಮೀನಿನಿಂದ 2 ಕಿಲೋಮೀಟರ್ ದೂರದಲ್ಲಿರೋ ಬೆಣ್ಣೆ ಹಳ್ಳದಿಂದ ಪೈಪ್ಲೈನ್ ಮುಖಾಂತರ ನೀರನ್ನ ತಂದು ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ನೀರನ್ನ ಹರಿಗಾಲುವೆ ಮುಖಾಂತರ ಸೀಬೆ ಗಿಡಗಳಿಗೆ ಪೂರೈಕೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನವಲಗುಂದ ಬೆಳವಟಗಿ ರೈತರಿಂದ ಸಾವಯವ ಗೊಬ್ಬರ ಪಡೆದು ಗಿಡಗಳಿಗೆ ಹಾಕ್ತಾರೆ. ಸಸಿ ನಾಟಿ ಮಾಡಿದ 1.5 ತಿಂಗಳ ನಂತರ ರೆಂಬೆಗಳನ್ನ ಕತ್ತರಿಸಬೇಕು ಅಂತ ಇವರು ಹೇಳ್ತಾರೆ. ಹಾಗ ಮಾಡಿದಾಗ ಕೊಂಬೆಗಳ ಬೆಳವಣಿಗೆ ತೀವ್ರಗೊಂಡು ಹೂವು ಹೆಚ್ಚಾಗಿ ಕಾಯು ಕಟ್ಟುವಿಕೆ ಕೂಡ ಉತ್ತಮವಾಗುತ್ತಂತೆ. ನಾಟಿ ಮಾಡಿದ 20 ತಿಂಗಳಿಗೆ ಮೊದಲ ಬೆಳೆ ಆರಂಭವಾಗುತ್ತೆ. ಕಾಯಿಯ ಗಾತ್ರ ಕೂಡ ದೊಡ್ಡದಾಗುತ್ತೆ. ಈ ಎಲ್ಲಾ ವಿಧಾನಗಳನ್ನ ಅನುಸರಿಸೋದ್ರಿಂದ ಇವರಿಗೆ ಅತ್ಯಂತ ಹೇರಳವಾಗಿ ಇಳುವರಿ ಸಿಗ್ತಾ ಇದೆ. ಈಗ ಪ್ರತಿ ಗಿಡದಿಂದ ಅಂದಾಜು 100 ಕಾಯಿಗಳ ಫಸಲು ಸಿಗ್ತಾ ಇದೆ. ಪ್ರಾರಂಭದಲ್ಲಿ ಪ್ರತಿದಿನ 30-40 ಕೆಜಿ ದೊರೀತಾ ಇದ್ದಂತಹ ಫಸಲು ಈಗ 1 ಕ್ವಿಂಟಾಲ್ನಷ್ಟು ಆಗ್ತಾ ಇದೆ. 1 ವರ್ಷದಲ್ಲಿ 6-8 ತಿಂಗಳು ಭರ್ಜರಿ ಫಸಲು ಬರುತ್ತೆ. ತೋಟದ ಬದಿಯಲ್ಲೇ ಇವರು ಅಂಗಡಿ ಕೂಡ ತೆಗೆದಿದ್ದಾರೆ. 1 ಕೆಜಿಗೆ 60 ರೂಪಾಯಿಯಂತೆ ಇವರು ಸೀಬೆಹಣ್ಣನ್ನು ಮಾರಾಟ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ ಇವರು ಸೀಬೆಹಣ್ಣಿನಿಂದ ಒಟ್ಟು 6-8 ಲಕ್ಷ ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ. ಮೊದಲ ವರ್ಷ ಸಸಿಗಳ ಖರೀದಿಗೆ ಹೆಚ್ಚು ಬಂಡವಾಳ ಬೇಕಾಗುತ್ತೆ. 2ನೇ ವರ್ಷದಿಂದ ಖರ್ಚು ಕಡಿಮೆ ಆಗುತ್ತೆ. ತೋಟದ ನಿರ್ವಹಣೆಗೆ ಮಾತ್ರ ಹಣ ಬೇಕಾಗುತ್ತೆ. ವರ್ಷಕ್ಕೆ 2 ಬಾರಿ ಕಟಾವು ಮಾಡಬಹುದು. ತೋಟದಲ್ಲಿ 5-6 ಜನರಿಗೆ ಕೆಲಸ ಕೂಡ ಇವರು ಕೊಟ್ಟಿದ್ದಾರೆ. ಇವರ ತೋಟದಲ್ಲಿ 25 ದಾಳಿಂಬೆ, 15 ಸೀತಾಫಲ, 10 ಮಾವಿನ ಗಿಡ, 10 ನಿಂಬೆ ಗಿಡ, 10 ಆಪಲ್ ಬಾರೆ ಮತ್ತು 2 ಲಕ್ಷ್ಮಣಫಲ ಗಿಡಗಳಿವೆ. ತೋಟದ ಸುತ್ತಲೂ 500 ಹೆಬ್ಬೇವು ಗಿಡಗಳನ್ನ ಹಾಕೊಂಡಿದ್ದಾರೆ. ಅದಲ್ಲದೆ 3 ಹಸುಗಳನ್ನು ಕೂಡ ಸಾಕಿದ್ದಾರೆ. ಇವರ ಈ ಕೃಷಿ ಕಾಯಕದಲ್ಲಿ ಇವರ ಪತ್ನಿ ಹಾಗೂ 2 ಹೆಣ್ಣು ಮಕ್ಕಳು ಕೂಡ ನೆರವಾಗ್ತಾರಂತೆ. ಇವರು ಒಂದು ಹೊಸ ರೀತಿಯ ವ್ಯಾಪಾರದ ಐಡಿಯಾ ಮಾಡಿದ್ದಾರೆ. ಅದೇನಂದ್ರೆ ಯಾವುದೇ ಗ್ರಾಹಕರಾಗ್ಲಿ ಇವರ ಸೀಬೆ ತೋಟಕ್ಕೆ ಹೋಗಬಹುದು. ಅವರು ತಮ್ಮಿಷ್ಟ ಬಂದ ಕಡೆ ತೋಟ ತುಂಬಾ ಓಡಾಡಬಹುದು. ಹಾಗೆ ತಮ್ಗಿಷ್ಟವಾದ ಹಣ್ಣನ್ನ ಕಿತ್ಕೊಳ್ಬಹುದು. ನಂತರ ತೂಕ ಮಾಡಿಸಿ ಅದಕ್ಕೆ ಹಣನ ಕೊಡಬೇಕು. ತೋಟದಲ್ಲಿ ಓಡಾಡೋದು ಎಷ್ಟು ಆಹ್ಲಾದದಾಯಕವಾಗಿರುತ್ತೆ. ಜೊತೆಗೆ ತಮಗ್ ಬೇಕಾದ ಹಣ್ಣು ಕಿತ್ಕೊಂಡು ತಿನ್ನೋದು ಅಂದ್ರೆ ಯಾವುದೇ ಗ್ರಾಹಕರಿಗಾಗ್ಲಿ ಇನ್ನಷ್ಟು ಖುಷಿ ತರೋ ವಿಷಯ ಆಗತ್ತೆ. ಆದ್ರಿಂದ ಇವರಿಗೆ ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆಯಂತೆ. ಇದನ್ನ ಬೇರೆ ರೈತರು ಕೂಡ ಅನುಸರಿಸಿದ್ರೆ ಅವರು ಕೂಡ ಲಾಭ ಪಡಿಬಹುದು ಅಲ್ವಾ? ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ಇನ್ನು ನಾಳೆಯ ನಮ್ಮ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೃಷಿ ಬದುಕಿನಲ್ಲಿ ಸಾರ್ಥಕತೆ ಈ ವಿಷಯವಾಗಿ ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕೂರದ ಕೃಷಿಕ ಚೆನ್ನಮಾದನಾಯಕ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಪುನಃ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಶ್ರೋತೃಗಳೇ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7 ಗಂಟೆಯಾಗುತ್ತಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಕೇಳೋಣ. ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮೈಸೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವಂತಹ SDM ಮತ್ತು MMK ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು. ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾದಂತಹ ನಿರೂಪಣೆಯ ಮೂಲಕ ನಿರ್ವಹಿಸ್ತಾ ಇದ್ದಾರೆ ಕಾಲೇಜಿನ ವಿದ್ಯಾರ್ಥಿನಿಯರಾದ ಪ್ರಿಯಾಂಕಾ ಪಲ್ಲಡ್ ಮತ್ತು ಮೇಘಾ ಆನಂದ್. ವೆಲ್ಕಮ್ ಟು ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಎಲ್ರಿಗೂ ನಮಸ್ಕಾರ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮೈಸೂರು ಮಕ್ಕಳ ಕೂಟ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ವಿದ್ಯಾರ್ಥಿನಿಯರು. ನಾನು ಮೇಘಾ ಆನಂದ್. ನಾನು ಪ್ರಿಯಾಂಕಾ ಪಲ್ಲೇದ್. ಪ್ರಿಯಾಂಕಾ, NEP? NEP? ಹಾ ಹಾ ಹಾ, NEP, ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ. ಹೌದು, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಹೇಳುತ್ತೆ ಅಂದ್ರೆ, ಪ್ರತಿಯೊಬ್ಬರಿಗೂ ಉತ್ತಮ ಗುಣಮಟ್ಟ ಶಿಕ್ಷಣವನ್ನ ಒದಗಿಸುವಲ್ಲಿ ಹಾಗೂ ಜೀವನ ಪರ್ಯಂತ ಕಲಿಕೆಯ ಸದಾವಕಾಶಗಳನ್ನ ಖಾತರಿಯಾಗಿ ಒದಗಿಸಿಕೊಡುವುದಾಗಿರುತ್ತದೆ. ಮುಂದಿನ ದಶಕದ ವೇಳೆಗೆ ಇಡೀ ಪ್ರಪಂಚದಲ್ಲೇ ಗರಿಷ್ಠ ಪ್ರಮಾಣದಲ್ಲಿ ಯುವ ಜನಾಂಗವನ್ನ ಭಾರತ ಹೊಂದಲಿದೆ. ಅವರಿಗೆ ಅತ್ಯುತ್ತಮವಾದ ಶಿಕ್ಷಣ ಸೌಲಭ್ಯವನ್ನ ಈ NEP ಎಷ್ಟರ ಮಟ್ಟಿಗೆ ಒದಗಿಸಿಕೊಡಬಲ್ಲದ್ದು ಎಂಬುದರ ಮೇಲೆ ನಮ್ಮ ಈ ದೇಶದ ಭವಿಷ್ಯವು ತೀರ್ಮಾನವಾಗಲಿದೆ. ಸುಸ್ಥಿರ ಬೆಳವಣಿಗೆ ಕಾರ್ಯಸೂಚಿ 2030 ಅಂದ್ರೆ ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಇದರ ಉನ್ನತವಾದ ಗುರಿ ಸಾಧನೆ ಮಾಡಬೇಕಾದರೆ ಇದರ ಎಲ್ಲಾ ಮಹತ್ವಪೂರ್ಣವಾದ ಉದ್ದೇಶಗಳನ್ನ ಮತ್ತೆ ಗುರಿಗಳನ್ನ ಸಾಧಿಸಲು ಸಾಧ್ಯವಾಗುವಂತೆ ಕಲಿಕೆಯನ್ನು ಪೋಷಿಸಿ ಅದಕ್ಕೆ ಬೆಂಬಲ ನೀಡಲು ಸಮರ್ಥವಾಗುವಂತೆ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಮರುವಿನ್ಯಾಸ ಮಾಡಬೇಕಾಗಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಪಂಚ ಇಂದು ಅಪಾರ ಬದಲಾವಣೆಗಳಿಗೆ ಒಳಗೊಂಡಿದೆ. ಕಲ್ಪನೆಗೂ ಎಟುಕದ ರೀತಿಯಲ್ಲಿ ವೈಜ್ಞಾನಿಕ ಹಾಗೂ ತಾಂತ್ರಿಕ ಮುನ್ನಡೆಗಳ ಕಾರಣದಿಂದಾಗಿ, ಉದಾಹರಣೆಗೆ ಬೃಹತ್ ಗಾತ್ರದ ದತ್ತಾಂಶ ಸಂಕಲನ, ಕಂಪ್ಯೂಟರ್ ಕಲಿಕೆಯ ಅಥವಾ ಕಂಪ್ಯೂಟರ್ ಕಲಿಕಾ ವಿಧಾನಗಳು ಹಾಗೂ ಕೃತಕ ಬುದ್ಧಿಶಕ್ತಿಯ ಬಳಕೆ, ಪ್ರಪಂಚದಾದ್ಯಂತ ಕೌಶಲ್ಯ ಬೇಕಾಗಿರದೇ ಇರುವಂತಹ ಹಲವಾರು ಬಗೆಯ ಉದ್ಯೋಗಗಳನ್ನು ಯಂತ್ರಗಳು ಕಸಿದುಕೊಳ್ಳಲು ಪ್ರಾರಂಭಿಸಿವೆ. ವಿಶೇಷವಾಗಿ ಗಣಿತಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ ಹಾಗೆ ದತ್ತಾಂಶ ವಿಜ್ಞಾನಗಳಿಗೆ ಹೆಚ್ಚು ಬೇಡಿಕೆ ಉಂಟಾಗಿದೆ. ಅದರಲ್ಲೂ ಜೀವ ವಿಜ್ಞಾನ, ಭೌತ ವಿಜ್ಞಾನ, ಕೃಷಿ, ಪರಿಸರ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಕ್ಷೇತ್ರಗಳಲ್ಲಿ ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು NEP ಸಹಾಯಕವಾಗಬಹುದು. ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗಿ ಬೆಳೆಯುವಲ್ಲಿ ಈ NEP ಪ್ರಮುಖ ಪಾತ್ರವನ್ನ ವಹಿಸಲಿದೆ. ಈಗಿನ ಸಮಾಜದಲ್ಲಿ ವೇಗವಾಗಿ ಬದಲಾಗುತ್ತಿರುವ ಉದ್ಯೋಗ ಅವಕಾಶಗಳಿಗೂ ಸಹ ಲಾಭದಾಯಕವಾಗಿಯೂ ಇದೆ. ಇದಕ್ಕೆ ನೀನೇನ್ ಹೇಳ್ತೀಯ ಪ್ರಿಯಾಂಕಾ? ಹೌದು ಮೇಘಾ, ನೀನ್ ಹೇಳಿದ್ ತುಂಬಾ ಸರಿಯಾಗಿದೆ. ಈಗ ಅದಕ್ಕೆ ನಾನು ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಅದರದ್ದು ಉಪಯೋಗ, ಸಂವಹನ, ಸಹಕಾರ, ತಂಡದ ಕೆಲಸ ಹಾಗೂ ನವಚೇತನ, ಏನಂತೀವಿ ರೀಸೈಲೆನ್ಸ್, ಇಂತಹ ಬದುಕಿಗೆ ಅಗತ್ಯವಾದ ಕೌಶಲಗಳಿಗೆ ಒತ್ತಾಸೆ ನೀಡುತ್ತದೆ. ಇಂದಿನ ಕೋಚಿಂಗ್ ಸಂಸ್ಕೃತಿಯನ್ನು ಬೆಂಬಲಿಸಿ ಪೋಷಿಸುವ ಸಮ್ಮೆಟಿವ್ ಅಸೆಸ್ಮೆಂಟ್ ದೂರ ಮಾಡಿ ಫಾರ್ಮೆಟಿವ್ ಅಸೆಸ್ಮೆಂಟ್ ದಾರಿ ಮಾಡಿಕೊಡುವುದಾಗಿದೆ ಈ NEP. ಬೋಧನೆಯಲ್ಲಿ ಮತ್ತು ಕಲಿಕೆಯಲ್ಲಿ ವ್ಯಾಪಕವಾಗಿ ತಂತ್ರಜ್ಞಾನದ ಬಳಕೆ ಮಾಡುವುದು, ಇದರೊಟ್ಟಿಗೆ ಭಾಷಾ ಬಂಧನಗಳನ್ನು ಬದಿಗಿರಿಸುವುದು, ದಿವ್ಯಾಂಗ ಅಥವಾ ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿಗಾಗಿ ಸಾಧನಾ ಸೌಲಭ್ಯಗಳನ್ನು ಅಧಿಕಗೊಳಿಸುವುದು ಈ NEP ಮಾಡಿಕೊಟ್ಟಿದೆ. ಇದರ ವಿಷನ್ ಏನ್ ಗೊತ್ತಾ ಮೇಘ? ಏನು ಪ್ರಿಯಾಂಕಾ? ಭಾರತ ದೇಶವನ್ನು ಸುಸ್ಥಿರ ಮತ್ತು ಸಮಾನ ಮನೋಧರ್ಮದ ಅಡಿಯಲ್ಲಿ ಭಾರತೀಯ ಅಸ್ಮಿತೆಯ ಮೇಲೆ ಆಧಾರಗೊಂಡಿರುವ ಶಿಕ್ಷಣ ವ್ಯವಸ್ಥೆಯೊಂದನ್ನು ಸಾಕಾರಗೊಳಿಸುವುದು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಉದ್ದೇಶವಾಗಿದೆ. ಈಗ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಪ್ರಾಂಶುಪಾಲರು, ಅಧ್ಯಾಪಕರು ಮತ್ತು ವಿದ್ಯಾರ್ಥಿನಿಯರಿಂದ ತಿಳಿದುಕೊಳ್ಳೋಣ. ಬಾಮೇಗ, ಈಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಗೆ ಮಾಡು ಸರ್ ಅವರು ಏನ್ ಹೇಳ್ತಾರೆ ಅಂತ ಕೇಳಣವಾ? ಸರ್, ಈ NEP ಅದೇ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ 2020 ಜಾರಿಗೆ ಬಂತು. ಅದಾದ ಮೇಲೆ ನಮ್ಮ ಕಾಲೇಜಿನಲ್ಲೂ ಕೂಡ ಈ NEP ಜಾರಿಗೆ ತಂದಿದ್ದೀರಿ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀರಾ? ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೇಳುವಂತದ್ದು, 2021 ಕರ್ನಾಟಕದ ರಾಜ್ಯಾದ್ಯಂತ ಇದನ್ನ ಜಾರಿಗೊಳಿಸಲಾಯಿತು. ಇಲ್ಲಿ ಬೇರೆ ಬೇರೆ ಹಂತದಲ್ಲಿ ಶಿಕ್ಷಣ ಕೊಡುವ ವ್ಯವಸ್ಥೆಗಳ ಬಗ್ಗೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಚಿಂತಿಸಲಾಗಿದೆ. ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣವನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವಂತಹ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸೇರಿಸಿಕೊಂಡಿದ್ದಾರೆ. ಈಗ ಏನು ಶಿಕ್ಷಣ ವ್ಯವಸ್ಥೆ ಇದೆಯೋ ಅದನ್ನು ಬದಲಾಯಿಸುವ ರೀತಿಯಲ್ಲಿ 5+3+3+4 ಹೇಳುವಂಥದ್ದು ಕೆಳಮಟ್ಟದ ಶಾಲಾ ಶಿಕ್ಷಣದ ವ್ಯವಸ್ಥೆ ಆದರೆ 4 ವರ್ಷದ ಅವಧಿಯಲ್ಲಿ ಉನ್ನತ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಈ ಶಾಲಾ ಶಿಕ್ಷಣದ 5+3+3+4 ಅಂತ ಹೇಳಿದ್ದನ್ನ ಈ 5ರಲ್ಲಿ ಸುಮಾರು ಏಜ್ ಗ್ರೂಪಿನಲ್ಲಿ 3-6 ವರ್ಷದವರೆಗೆ ಪ್ರೀ ಹಂತದಲ್ಲಿಯೂ, 6-8 ವರ್ಷಗಳ ಕಾಲ ಅವರು 1 ಮತ್ತು 2ನೇ ತರಗತಿಗಳಲ್ಲಿ ಓದಬೇಕಾಗ್ತದೆ. ಹಾಗೆ ಮತ್ತೊಂದು 3 ವರ್ಷದ ಹಂತದಲ್ಲಿ ಅಂತಂದ್ರೆ 6-8ರಲ್ಲಿ 1 ಮತ್ತು 2ನೇ ಕ್ಲಾಸ್ ಆದರೆ 2 ಮತ್ತು 3-5ನೇ ತರಗತಿಯವರೆಗೆ 8 ವಯಸ್ಸಿನಿಂದ 11 ವಯಸ್ಸಿನವರೆಗೆ ಅವರಿಗೆ ಇನ್ನೊಂದು ಹಂತದ ಪ್ರಾಥಮಿಕ ಶಿಕ್ಷಣ, ಮತ್ತು 6 ಮತ್ತು 8ರ ಕ್ಲಾಸ್ಗಳಿಗೆ ಹೋಗುವ ಸಂದರ್ಭದಲ್ಲಿ ಅವರದ್ದು ಏಜು 11 ಮತ್ತು 14ರಲ್ಲಿ ಇರುತ್ತೆ. ಆ 8ರ ತನಕ ಅವರು 14ರ ವಯಸ್ಸಿನಲ್ಲಿ ಕಲಿತಾರೆ. 9 ಮತ್ತು 12ನೇ ತರಗತಿಯನ್ನ 14 ಮತ್ತು 18ರ ಕಾಲಘಟ್ಟದಲ್ಲಿ ಅದನ್ನ ಕಲಿತಾರೆ. ಹಾಗಾಗಿ 5+3+3+4 ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾಭ್ಯಾಸದ ಕ್ರಮವನ್ನ ಬದಲಾಯಿಸಲಿಕ್ಕೆ ಇದು ಮಾಡ್ತಿದ್ದಾರೆ. ಈಗ ಏನು ಪುಸ್ತಕ ಮತ್ತು ಪರೀಕ್ಷೆ ಹೇಳುವಂತದ್ದು ಇದೆಯೋ ಅದನ್ನು ಬಿಟ್ಟು ಅವರಿಗೆ ಹೆಚ್ಚು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಎಕ್ಸ್ಪೀರಿಯನ್ಸ್ ಎಜುಕೇಶನ್ ರೀತಿಯಲ್ಲಿ, ಉನ್ನತ ಶಿಕ್ಷಣಕ್ಕೆ ಪೂರಕವಾಗುವ ರೀತಿಯಲ್ಲಿ, ಅವರಲ್ಲಿ ಆಸಕ್ತಿಗಳು ಏನಿದೆ ಅದನ್ನು ಹೊಂದಿಕೊಂಡು ಶಿಕ್ಷಣವನ್ನು ಕೊಡುವ ರೀತಿಯಲ್ಲಿ. ಈಗ ಏನಿದೆ ಅಂತ ಹೇಳುವುದಿದ್ರೆ, ನಾವೆಲ್ಲರೂ ಒಂದು ಕ್ಲಾಸಿಗೆ ಸೇರಿದೆ, ಅಲ್ಲಿ ಪ್ರೀ ಡಿಟರ್ಮಿನ್ಡ್ ಇಂತಿಷ್ಟು ಸಿಲೆಬಸ್ಗಳಿದ್ದಾವೆ, ಇಂತಿಷ್ಟು ಪೇಪರ್ಗಳಿದ್ದಾವೆ, ಅವುಗಳನ್ನು ಓದಬೇಕು, ಅದರ ಮುಂದಿನ ಹಂತದಲ್ಲಿ ಪರೀಕ್ಷೆಗಳನ್ನು ಬರೀಬೇಕು ಹೇಳುವಂಥದ್ದು ಇರ್ತದೆ. ಆದರೆ ಅಲ್ಲಿ ಹಾಗೆ ಅಲ್ಲ. ಇನ್ನೇ ಮುಂದಿನ ಶಿಕ್ಷಣ ವ್ಯವಸ್ಥೆ ಬರುವಾಗ ಅವರಿಗೆ ಆಸಕ್ತಿ ಇರುವ ವಿಷಯಗಳ ಮೇಲೆ ಹೆಚ್ಚಿನ ಪರಿಣತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶಗಳಿರ್ತದೆ. ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳುವುದಿದ್ರೂ ಕೂಡ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೇಳುವಂಥದ್ದು ಕೆಳ ಹಂತದಿಂದಲೇ ಬಂದು ಅದು ಉನ್ನತ ಶಿಕ್ಷಣಕ್ಕೆ ಬಂದರೆ ಬಹಳ ಉತ್ತಮವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಆಗುತ್ತದೆ ಹೇಳುವಂಥದ್ದು ನಾನು ನಂಬಿರುವಂತಹ ಒಂದು. ಯಾಕಂತಂದ್ರೆ ಈಗ ಒಮ್ಮೆಗೆ PUC ಹಂತದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣದ ಹಂತಕ್ಕೆ ಬರುವಾಗ NEP ಅಂತ ಹೇಳಿದಾಗ, ಆ NEPಗೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳೆಲ್ಲವೂ ಸರ್ಕಾರ ಕೊಡಲಿಕ್ಕೆ ತಯಾರಿದ್ದು ಅದನ್ನ ನಿರ್ವಹಿಸುತ್ತಿದ್ರು ಕೂಡ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಗಳಲ್ಲಿ ಗೊಂದಲಗಳನ್ನು ಸೃಷ್ಟಿಸಿಕೊಳ್ಳುವಂತಹ ಪ್ರಮೇಯ ಇದೆ. ಅವರಿಗೆ ಅವರದೇ ಆಸಕ್ತಿ ಏನಿದೆ, ಆಸಕ್ತಿ ಹಿಂದೆ ಕಲ್ತಿಲ್ಲ, ಮುಂದೆ ಕಲಿಯುವಾಗ ಏನಾಗಬಹುದು, ಇಂಥದ್ದೆಲ್ಲ ಸಣ್ಣ ಪುಟ್ಟ ಜಿಜ್ಞಾಸೆಗಳು ಅವರಲ್ಲಿ ಇದ್ದದ್ರಿಂದ ಅದಕ್ಕೆ ಸ್ವಲ್ಪ ರೀತಿಯಲ್ಲಿ ತೊಂದರೆಗಳಾಗಬಹುದು ಹೇಳುವಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಉನ್ನತ ಶಿಕ್ಷಣದ ವ್ಯವಸ್ಥೆ ಈಗ 4 ವರ್ಷದ ಹಂತಕ್ಕೆ ಅಂತ ಸೇರ್ತದೆ. 5+3+3+4 ಮತ್ತೆ ಪುನಃ ಉನ್ನತ ಶಿಕ್ಷಣ +4 ಹೇಳುವಂಥದ್ದು. ಈ 4 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಯಾವುದೇ ಸಂದರ್ಭದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಹೋಗುವುದಿದ್ರೆ, 1 ವರ್ಷ ಪೂರೈಸಿ ಮೊಟಕುಗೊಳಿಸಿ ಈ ಕ್ಷೇತ್ರದಲ್ಲಿ ಬೇಡ ನಾನು ಬೇರೆ ವಿದ್ಯಾಭ್ಯಾಸಕ್ಕೆ ಅಥವಾ ಬೇರೆ ಯಾವುದಾದ್ರೂ ಇದಕ್ಕೆ ಹೋಗ್ತೇನೆ ಹೇಳುವಂಥದ್ದಿದ್ರೆ, ಆ ಪ್ರಥಮ ವರ್ಷಕ್ಕೂ ಕೂಡ ಒಂದು ಸರ್ಟಿಫಿಕೇಟ್ ಸಿಗ್ತದೆ. ಈಗಿನ ನನ್ನ ವಿದ್ಯಾರ್ಥಿನಿಯರು, ಫೈನಲ್ ಇಯರ್ ನಲ್ಲಿ ಇರುವ ವಿದ್ಯಾರ್ಥಿನಿಯರು ಅಥವಾ ಸೆಕೆಂಡ್ ಇಯರ್ ನಲ್ಲಿ ಇರುವ ವಿದ್ಯಾರ್ಥಿನಿಯರು ಅಕಸ್ಮಾತ್ 2ನೇ ವರ್ಷಕ್ಕೆ ಅವರಿಗೆ ಮದುವೆ ಆಯ್ತು ಅಂತ ಹೇಳುವಂತ ಸಂದರ್ಭಗಳು ಬಂದ್ರೆ ಅವರಿಗೆ ಡಿಗ್ರಿಯ ಯಾವುದೇ ಸರ್ಟಿಫಿಕೇಟ್ಗಳು ಲಭ್ಯವಾಗುವುದಿಲ್ಲ. ಆದ್ರೆ ಈಗಿನ NEP ಪ್ರಕಾರದಲ್ಲಿ ಆದ್ರೆ 2 ವರ್ಷ ಪೂರೈಸಿದ್ದಾರೆ, ಅವಳು ಬಿಟ್ಟು ಹೋಗ್ತಾಳೆ ಹೇಳಿದ್ರೆ 2 ವರ್ಷ ಪೂರೈಸಿದ್ದಕ್ಕೆ ಅವಳಿಗೆ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗುತ್ತದೆ. 3ನೇ ವರ್ಷ ಪೂರೈಸಿದ್ರೆ ಅವಳಿಗೆ ಡಿಗ್ರಿ ಸರ್ಟಿಫಿಕೇಟ್ಗಳು ಕೂಡ ಸಿಗ್ತದೆ. 4ನೇ ವರ್ಷ ಮಾಡಿದ್ರೆ ಅವಳಿಗೆ ಡಿಗ್ರಿಯ ಜೊತೆಗೆ ಆನರ್ಸ್ ಸರ್ಟಿಫಿಕೇಟ್ಗಳು ಕೂಡ ಸಿಗುತ್ತೆ. ಇನ್ನೊಂದು ವ್ಯವಸ್ಥೆಯನ್ನು ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿಕೊಂಡಿರುವುದು ಏನಂತಂದ್ರೆ, 4 ವರ್ಷ ಕಳೆದ್ರೆ ನೇರವಾಗಿ ಅವರು ಸಂಶೋಧನೆಗೆ ಬೇಕಾದ ರೀತಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತದೆ. ಅಕಸ್ಮಾತ್ ಅವರು ಮಾಸ್ಟರ್ ಡಿಗ್ರಿಯನ್ನು ಮಾಡಬೇಕಂತ ಹೇಳಿದ್ರು ಕೂಡ ಆ ಸಂದರ್ಭಕ್ಕೆ NEP ಪ್ರಕಾರದಲ್ಲಿ 1 ವರ್ಷದ ಮಾಸ್ಟರ್ ಡಿಗ್ರಿಯು ಕೂಡ ಬರಬಹುದು ಅಥವಾ ನೇರವಾಗಿ ರಿಸರ್ಚ್ಗೆ ಹೋಗುವ ವ್ಯವಸ್ಥೆಗಳು ಇದೆ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳು ಆಗಿದ್ದಾವೆ. ಹೇಗೆ ಅಂತ ಹೇಳುವುದಿದ್ರೆ, ಈಗಾಗಲೇ ನಮ್ಮ ಫೈನಲ್ ಇಯರ್ ನಲ್ಲಿ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು 3 ಸಬ್ಜೆಕ್ಟ್ಗಳನ್ನು ಕಲಿತಾರೆ. ಅದು ಕಲಾ ವಿಭಾಗ ಇರಲಿ, ವಿಜ್ಞಾನ ವಿಭಾಗ ಇರಲಿ, ವಾಣಿಜ್ಯ ಇರಲಿ ಅಥವಾ ತಂತ್ರಜ್ಞಾನದ ವಿಭಾಗ ಇರಲಿ, ಅದರಲ್ಲಿ BCOM, BCA ಮತ್ತು BBAಗೆ ಹೆಚ್ಚಿನ ಬದಲಾವಣೆಗಳು ಇಲ್ಲದಿದ್ರೂ ಕಲಾ ಮತ್ತು ವಿಜ್ಞಾನದಲ್ಲಿ ಬದಲಾವಣೆಗಳು ಬಂದಿದ್ದಾವೆ. ಅಲ್ಲಿ 3 ಸಬ್ಜೆಕ್ಟ್ಗಳನ್ನು ಒಂದು ಪ್ರೋಗ್ರಾಂನಲ್ಲಿ 3 ಸಬ್ಜೆಕ್ಟ್ಗಳನ್ನು ಕಲಿತಿದ್ದವರಿಗೆ ಈಗ ಸಬ್ಜೆಕ್ಟ್ಗಳ ಸಂಖ್ಯೆಯನ್ನು ಇಳಿಸಲಾಗಿದೆ. ಅದು 3ರಿಂದ 2ಕ್ಕೆ ಬಂದಿದೆ. 2 ಅವರ ಆಯ್ಕೆಯ ವಿಷಯಗಳನ್ನು ತೆಗೆದುಕೊಳ್ಳಬಹುದು. ಮತ್ತೆ ಅವರಿಗೆ ಪೂರಕವಾಗಿ ಬೇಕಾದಲ್ಲಿ ಓಪನ್ ಎಲೆಕ್ಟಿವ್ ಹೇಳುವ ರೀತಿಯಲ್ಲಿ ಅವರಿಗೆ ಬೇರೆ ಬೇರೆ ವಿಷಯಗಳನ್ನು ಕೊಡಲಾಗಿದೆ. ಈ ವಿಷಯಗಳಲ್ಲಿ ಈಗ ಸದ್ಯದ ಮಟ್ಟಿಗೆ ಪ್ರಾರಂಭಿಕ ಹಂತದಲ್ಲಿ ನಾವು ಅಂಬೆಗಾಲು ಇಡುವ ಸಂದರ್ಭದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಗಳನ್ನು ಹೇಳಿದ್ದಾರೆ. ಆದರೆ ಮುಂದಕ್ಕೆ ಅದು ನಾವು ಮುಂದೆ ಹೋಗ್ತಾ ಇದ್ದಾಗೆ ಓಪನ್ ಇಲೆಕ್ಟಿವ್ಸ್ಗಳಲ್ಲಿ ಬಹಳಷ್ಟು ಆಯ್ಕೆಗಳು ನಮ್ಮ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಆ ಆಯ್ಕೆಗಳು ಬಂದಾಗ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ತನ್ನ ಆಯ್ಕೆಯ ವಿಷಯಗಳನ್ನು ಓಪನ್ ಇಲೆಕ್ಟಿವ್ ಗಳಾಗಿ ತೆಗೆದುಕೊಂಡು ಅಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾ, ಈಗ ಎಕ್ಸಾಂಪಲ್ ಹೇಳುವುದಿದ್ರೆ, ನಾನು ವಿಜ್ಞಾನದಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ತೆಗೆದುಕೊಂಡಂತಹ ವಿದ್ಯಾರ್ಥಿನಿಗೆ ಮ್ಯಾಥ್ಸ್ ಬೇಡ ಬೇಡ ಅಂತ ಹೇಳಿದ್ರೆ, ಆ ಮ್ಯಾಥ್ಸಿನ ಬದಲಿಗೆ ಬೇರೆ ಇನ್ಯಾವುದೋ ಮ್ಯೂಸಿಕ್ ಇರ್ಬೋದು ಅಥವಾ ಕನ್ನಡ ಸಾಹಿತ್ಯ ಇರ್ಬೋದು ಅಥವಾ ಚರಿತ್ರೆಯ ಭಾಗವಿರ್ಬೋದು, ಇನ್ನೇನೋ ಕಲಿಬಹುದು. ವಿಜ್ಞಾನ ಕಲಿಯುವಂತಹ ವಿದ್ಯಾರ್ಥಿನಿಗೆ ಕಲಾ ವಿಭಾಗದ ಅಥವಾ ವಾಣಿಜ್ಯ ವಿಭಾಗದ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಒಟ್ಟಾರೆಯಾಗಿ ಸ್ಟ್ರಕ್ಚರಲ್ ಚೇಂಜಸ್ ಮತ್ತು ರೆಗ್ಯುಲೇಟರಿ ರಿಫಾರ್ಮ್ಸ್ ಎಲ್ಲವನ್ನು ಹೇಳಿದ್ದಾರೆ. ಅದರಲ್ಲಿ ಇಲ್ಲಿ ಏನು ಒಳ್ಳೆಯ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡಿದ್ದಾರೆ ಅಂತಂದ್ರೆ, ಹೋಲಿಸ್ಟಿಕ್ ಅಂಡ್ ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಆಗಿ ನಮ್ಮ ಮುಂದಿನ ವಿದ್ಯಾಭ್ಯಾಸಗಳು ಹೋಗ್ತದೆ. ಕೆಲವೊಂದು ಕಾಲೇಜುಗಳಲ್ಲಿ ಸಂಪನ್ಮೂಲಗಳು ಅಥವಾ ಅದಕ್ಕೆ ಬೇಕಾದಂತಹ ಅಡೆತಡೆಗಳು ಇದ್ದ ಕಾಲೇಜುಗಳು ಬಹುಶಃ ಮುಂದಕ್ಕೆ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಕಷ್ಟಪಡಬೇಕಾಗಿ ಬರಬಹುದು. ಯಾವ್ಯಾವ ಕಾಲೇಜುಗಳು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸವಲತ್ತುಗಳನ್ನು ಅಥವಾ ಅವಕಾಶಗಳನ್ನು ಕೊಡ್ತಾ ಬರ್ತಾರೋ ಅಂತಹ ವ್ಯವಸ್ಥೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಲಿಕ್ಕೆ ಆಗ್ತದೆ. ಮುಂದೆ ಈ ಹಂತವು ಬೆಳೀತಾ ಬಂದ ಹಾಗೆ ಎನ್ಇಪಿಯಲ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನು ಒಳಗೊಂಡಿದೆ ಹೇಳುವಂತದಿದ್ರೆ, ಮುಂದೊಂದು ದಿನದಲ್ಲಿ ಒಂದು ವಿದ್ಯಾಸಂಸ್ಥೆಯು ಸುಮಾರು 3,000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ಇದ್ದು, ಅಂತಹ ಶಿಕ್ಷಣ ಸಂಸ್ಥೆಯು ತನ್ನದೇ ಆದ ರೀತಿಯ ಮೌಲ್ಯಾಂಕನವನ್ನು ಹೆಚ್ಚು ಮಾಡುತ್ತಾ, ಈಗಲೇ ನ್ಯಾಕ್ ಇತ್ಯಾದಿ ಮೌಲ್ಯಾಂಕನ ಸಂಸ್ಥೆಗಳಿದ್ದಾವೆ, ಆ ಸಂಸ್ಥೆಗಳಿಂದ ಮೌಲ್ಯಾಂಕನವನ್ನು ಹೆಚ್ಚು ಪಡಿಸಿಕೊಂಡು ಮುಂದೊಂದು ದಿನದಲ್ಲಿ ಅದು ಸ್ವಾಯತ್ತತೆ ಇನ್ಸ್ಟಿಟ್ಯೂಷನ್ ಆಗಿ ಅಂತ ಸ್ವಾಯತ್ತೆ ಪಡೆದಂತಹ ವಿದ್ಯಾಸಂಸ್ಥೆಯಿಂದಲೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಪದವಿಯನ್ನ ಪಡೆದುಕೊಳ್ಳುವ ಸಂದರ್ಭಗಳು ಬರ್ತದೆ. ಮುಂದೆ ವಿಶ್ವವಿದ್ಯಾಲಯ ಯಾವ ಮಟ್ಟಕ್ಕೆ ಹೋಗಬಹುದು ಹೇಳಿದ್ರೆ, ಅದು ಬರೇ ಒಂದು ರಿಸರ್ಚ್ ಮತ್ತು ರಿಸರ್ಚ್ ಇಂಟೆನ್ಸಿವ್ ಯೂನಿಟ್ ಆಗಿ ಅಥವಾ ಇನ್ಸ್ಟಿಟ್ಯೂಷನ್ ಆಗಿ ಉಳ್ಕೊಳ್ಬಹುದು. ಹೆಚ್ಚಿನ ಕಾಲೇಜುಗಳು, 3,000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಪಡೆದುಕೊಂಡಂತಹ ವಿದ್ಯಾಸಂಸ್ಥೆಗಳು ಒಂದು ಒಳ್ಳೆ ರೀತಿಯಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇಂಟೆನ್ಸಿವ್ನೆಸ್ ಅನ್ನು ಇಟ್ಟುಕೊಳ್ಳುವುದರ ಜೊತೆಗೆ ಶಿಕ್ಷಣವನ್ನು ಕೊಡುವ ರೀತಿಯಲ್ಲಿ ಟೀಚಿಂಗ್ ಇಂಟೆನ್ಸಿವ್ ಆಗಿ ಕೂಡ ಮುಂದುವರಿಯಬಹುದು. ಹಾಗೆ ಮುಂದುವರಿಯುವಂತಹ ಸಂಸ್ಥೆಗಳು ಮುಂದೊಂದು ದಿನದಲ್ಲಿ ಸ್ವಾಯತ್ತತೆಯನ್ನು ಪಡೆದುಕೊಂಡು ಡಿಗ್ರಿ ಅವಾರ್ಡಿಂಗ್ ಕಾಲೇಜ್ ಆಗುವ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಸಾಕಷ್ಟು ವಿದ್ಯಾಸಂಸ್ಥೆಗಳಿಗೆ ಮುಂದಿನ ದಿನಗಳಲ್ಲಿ ಸ್ವಾತಂತ್ರ್ಯಗಳು ಸಿಗಬಹುದು. ಬೇರೆ ಬೇರೆ ಕೋರ್ಸ್ಗಳು, ಈಗ ನಮ್ಮ ಕಾಲೇಜಿನಲ್ಲಿ ಕಲಾ ವಿಭಾಗ ಇಲ್ಲ, ಮುಂದೊಂದು ದಿನದಲ್ಲಿ ನಾವು ಯೂನಿವರ್ಸಿಟಿಯಿಂದ ನಮ್ಮ ಅಸ್ತಿತ್ವವನ್ನು ಬೇರ್ಪಡಿಸಿಕೊಳ್ಳುವ ರೀತಿಗೆ ಬಂದ್ರೆ, ನಮಗೆ ಇಲ್ಲಿ ಬೇಕಾಗುವ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಹೊಂದಿಕೊಂಡು ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುವ ವಿಚಾರಗಳನ್ನೇ ನಮಗೆ ಇಲ್ಲಿ ಸಬ್ಜೆಕ್ಟ್ಗಳಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ಹಾಗಾಗಿ ಅಂತಹ ಸಂದರ್ಭಗಳು ಬಂದಾಗ ಬೇರೆ ಬೇರೆ ವಿಷಯವನ್ನು ಇಲ್ಲಿ ಬೋಧಿಸಲಿಕ್ಕೆ ಆಗ್ತದೆ. ಹಿಂದಿನ ಸಿಸ್ಟಮ್ನಲ್ಲಿ ಇದ್ದ ಹಾಗೆ ಇಂಥದ್ದೇ ಕಲಿಸಬೇಕು, ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಇಂಗ್ಲಿಷ್ ಮತ್ತು ಕನ್ನಡ ಹೇಳುವ ರೀತಿಯ ಆಗದೆ, ಕಲಿಯುವಂತ ವಿದ್ಯಾರ್ಥಿಗೆ ಫಿಸಿಕ್ಸ್ ಮ್ಯಾಥ್ಸ್ನ ಜೊತೆಯಲ್ಲಿ ಕನ್ನಡವೂ ಕಲಿಬಹುದು, ಸಂಗೀತವೂ ಕಲಿಬಹುದು, ಡ್ಯಾನ್ಸು ಕಲಿಬಹುದು ಅಥವಾ ಇನ್ನು ಬೇರೆ ಯಾವುದೋ ಇದನ್ನು ಕಲಿಬಹುದು. ಅದು ಎಲ್ಲಾ ವರ್ಷಗಳಲ್ಲಿಯೂ ಓಪನ್ ಎಲೆಕ್ಟಿವ್ಸ್ ನ ವ್ಯವಸ್ಥೆ ಇರುವುದರಿಂದ ಒಂದೊಂದು ವರ್ಷದಲ್ಲಿ ಒಂದೊಂದು ವಿಷಯಗಳನ್ನು ಕಲಿಬಹುದು. ಒಂದು ವರ್ಷದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಸಂಗೀತದಲ್ಲಿ ಪಡೆದುಕೊಂಡ್ರೆ, ಮತ್ತೊಂದು ವರ್ಷದಲ್ಲಿ ಡ್ಯಾನ್ಸಿನಲ್ಲಿ ಸ್ವಲ್ಪ ಆಸಕ್ತಿಯನ್ನು, ಹೀಗೆ ತನ್ನ ವಿಸ್ತಾರತೆಯನ್ನ ಪಡೆದುಕೊಳ್ಳಿಕ್ಕೆ ಆಗ್ತದೆ. ಒಟ್ಟಾರೆ ಹೇಳುವುದಿದ್ರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಿದೆ, 2021 ಕರ್ನಾಟಕ ರಾಜ್ಯಾದ್ಯಂತ ಇದು ಜಾರಿಗೆ ಬಂದಿದೆ, ಮುಂದೊಂದು ದಿನ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಅದು ಬರುವ ಸಾಧ್ಯತೆಗಳಿದೆ, ಅಂತಹ ಒಂದು ವ್ಯವಸ್ಥೆ ಒಳ್ಳೆಯ ಇದನ್ನು ಒಳಗೊಂಡಿದೆ. ಆದ್ರೆ ಅದು ಕೆಳಗಿನ ಸ್ತರದಿಂದಲೇ ಮೇಲಕ್ಕೆ ಬರಬೇಕು. ಒಬ್ಬ ವಿದ್ಯಾರ್ಥಿ ಪಿ ಯು ಸಿ ಲೆವೆಲ್ ನಲ್ಲಿ, ಪದವಿ ಪೂರ್ವ ಕಾಲಘಟ್ಟದಲ್ಲಿ ಬೇರೆ ಬೇರೆ ಆಸಕ್ತಿ ಇರುವ ವಿಷಯಗಳನ್ನು ಅವನು ಅಲ್ಲಿ ಅಳವಡಿಸಿಕೊಂಡಿದ್ರೆ, ಬಹುಶಃ ಪದವಿಗೆ ಬರುವಾಗ ಆ ವಿಷಯವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ತುಂಬಾ ಒಳ್ಳೆಯ ಮಾಹಿತಿ ಕೊಟ್ಟಂತಹ ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಗೆ ಮಾಡುವ ಸರ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ನಮ್ಮ ಜೊತೆ ಇಂದು ಕಂಪ್ಯೂಟರ್ ಸೈನ್ಸ್ ಮುಖ್ಯಸ್ಥರು ಶ್ರೀಮತಿ ಕೆ ಎಸ್ ಸುಕೃತಾ ಅವರು ಇದ್ದಾರೆ. ನಮಸ್ತೆ ಮ್ಯಾಮ್, ಈ BCA ಕೋರ್ಸ್ ಬಗ್ಗೆ ನಮ್ಗೊಂಚೂರು ತಿಳಿಸ್ತೀರಾ? ಈ BCA ಕೋರ್ಸ್ ನಲ್ಲಿ ಪ್ರತಿ ಸೆಮಿಸ್ಟರ್ 3 ಥಿಯರಿ ಪೇಪರ್ ಇರುತ್ತೆ, ಹಾಗೇನೆ 2 ಪ್ರಾಕ್ಟಿಕಲ್ ಪೇಪರ್ ಇರುತ್ತೆ. ಈ ತರ 4 ಸೆಮಿಸ್ಟರ್ಗಳು ಒಟ್ಟು ಇರುತ್ತೆ. 5, 6 ಮತ್ತು 7, 8 ಈ 4 ಸೆಮಿಸ್ಟರ್ಗಳಲ್ಲಿ ವೊಕೇಶನ್ ಕೋರ್ಸ್ ಇರುತ್ತೆ. ಆಮೇಲೆ 7ನೇ ಸೆಮಿಸ್ಟರ್ ಅಲ್ಲಿ ಒಂದು ಇಂಟರ್ನ್ಶಿಪ್ ಇರುತ್ತೆ, ಹಾಗೇನೆ 8ನೇ ಸೆಮಿಸ್ಟರ್ ಅಲ್ಲಿ ಪ್ರಾಜೆಕ್ಟ್ ಇರುತ್ತೆ. ಇದೆಲ್ಲ ಪೇಪರ್ಗಳು ಮುಂದೆ ಉನ್ನತ ಶಿಕ್ಷಣಕ್ಕೆ ಹೋಗಕ್ಕೆ ಬಹಳ ಸಹಕಾರಿ ಆಗುತ್ತೆ ಅಂತ ಹೇಳ್ತೀನಿ ನಾನು. ಈ 4 ವರ್ಷದ ವಿದ್ಯಾಭ್ಯಾಸ ಆದ್ಮೇಲೆ ಇನ್ನೂ ಹೆಚ್ಚು ಅಧ್ಯಯನಕ್ಕೆ ಸ್ಟೂಡೆಂಟ್ಸ್ಗೆ ಗಣಕ ವಿಜ್ಞಾನ ಶಾಸ್ತ್ರವು ಹೇಗೆ ಪೂರಕವಾಗಿ ಅಂತ ಹೇಳ್ತೀರಾ? BCA ಕಲಿಯುವಾಗ 4ನೇ ವರ್ಷದಲ್ಲೇ ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡೋದ್ರಿಂದ 4ನೇ ವರ್ಷ ಆದ್ಮೇಲೆ ಡೈರೆಕ್ಟ್ ನೀವು PhD ಸಹ ಮಾಡೋ ಸಾಧ್ಯತೆ ಇದೆ. ಅದಲ್ಲದೆ ನೀವು 2 ವರ್ಷದ MCA ಕೋರ್ಸ್ ಕೂಡ ಮಾಡಬಹುದು. ಮ್ಯಾಮ್, ಭವಿಷ್ಯದಲ್ಲಿ ಬಿಸಿಎ ಸ್ಟೂಡೆಂಟ್ಸ್ಗೆ ಉದ್ಯೋಗಾವಕಾಶಗಳು ಹೇಗೆ? ಬಿಸಿಎ ಕಲಿತ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಬಹಳ ಹೆಚ್ಚಾಗಿದೆ. ಅವ್ರ ಮುಂದೆ ಒಳ್ಳೊಳ್ಳೆ ಮಲ್ಟಿನ್ಯಾಷನಲ್ ಕಂಪನೀಸ್ ಅಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡಬಹುದು, ಟೆಕ್ನಿಕಲ್ ಅನಾಲಿಸ್ಟ್, ಟೆಸ್ಟಿಂಗ್ ಇಂಜಿನಿಯರಿಂಗ್, ಟೆಕ್ ಸಪೋರ್ಟ್, ವೆಬ್ ಡೆವಲಪರ್, ಹೀಗೆ ಅನೇಕ ಅನೇಕ ಅವಕಾಶಗಳಿದೆ. ಇನ್ನೊಂದು ಕೊನೆಯದಾಗಿ ಏನ್ ಹೇಳಬೇಕು ಅಂತಂದ್ರೆ, ಈ ಬಿಸಿಎ ಕಲಿಕೆಯಲ್ಲಿ ಓಪನ್ ಎಲೆಕ್ಟಿವ್ ಅಂತ ಒಂದಿದೆ. ಆ ಸಬ್ಜೆಕ್ಟ್ ಅಲ್ಲಿ 3 ಅವಧಿಗಳು ಥಿಯರಿ ಕೊಟ್ಟಿರ್ತಾರೆ. ಆ ಥಿಯರಿ ಬದಲು ಪ್ರಾಕ್ಟಿಕಲ್ಸ್ ಕೊಟ್ಟಿದ್ರೆ ಸ್ಟೂಡೆಂಟ್ಸ್ಗೆ ತುಂಬಾ ಅನುಕೂಲವಾಗ್ತಿತ್ತು ಅಂತ ನನ್ನ ಅನಿಸಿಕೆ. ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟ ನಮ್ಮ ಸುಕೃತಾ ಮ್ಯಾಮ್ಗೆ ಧನ್ಯವಾದಗಳು. ಧನ್ಯವಾದಗಳು. ಈಗ ನಮ್ಮ ಜೊತೆ ಕನ್ನಡ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿನೋದ ಮೇಡಮ್ ಅವರಿದ್ದಾರೆ. ಬನ್ನಿ, ಭಾಷೆ ಮತ್ತು ಸಾಹಿತ್ಯ ಹೇಗೆ ಮಕ್ಕಳಿಗೆ ಅವಕಾಶಗಳನ್ನ ನೀಡ್ತಿದೆ, ಯಾವ ರೀತಿಯಲ್ಲಿ ಅದು ಉಪಯುಕ್ತವಾಗಿದೆ ಅಂತ ಕೇಳೋಣ. ಭಾಷೆ ಮತ್ತು ಸಾಹಿತ್ಯ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಹಲವಾರು ಮುಕ್ತವಾದ ಅವಕಾಶಗಳನ್ನ ಒದಗಿಸ್ಕೊಟ್ಟಿದೆ. ಇದುವರೆಗೆ ಅವರು ಅಭ್ಯಾಸ ಮಾಡಬೇಕಾದ್ರೆ ಭಾಷೆ ಮತ್ತು ಸಾಹಿತ್ಯವನ್ನ ಸೀಮಿತವಾಗಿ ಅಂದ್ರೆ ಪದ್ಯ, ಗದ್ಯ, ಕಾದಂಬರಿ, ನಾಟಕ ಅದನ್ನ ಮಾತ್ರ ಅಭ್ಯಾಸ ಮಾಡ್ತಿದ್ರು. ಅದನ್ನ ಒಂದು ಥೀಮ್ ಬೇಸ್ ಅಲ್ಲಿ ಯಾವುದೋ ಒಂದು ಆಶಯ ಇಟ್ಕೊಂಡು ಅವರು ಕಲಿತಾ ಇರಲಿಲ್ಲ. ಆದ್ರೆ ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಒಂದು ಆಶಯವನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಸಾಮರಸ್ಯ, ಪರಿಸರ ಜಾಗತೀಕರಣ, ನಾಡು ನುಡಿ ಚಿಂತನೆ ಇತ್ಯಾದಿ ಅನೇಕ ಆಶಯಗಳನ್ನ ಇಟ್ಕೊಂಡು ಅವರು ಅಭ್ಯಾಸ ಮಾಡೋದ್ರಿಂದ ಒಂದು ಪದ್ಯವನ್ನ ಅವರು ಅಭ್ಯಾಸ ಮಾಡ್ತಾರೆ ಅಂತಂದ್ರೆ ಆ ಪದ್ಯದಲ್ಲಿ ಅದರ ಮುಖ್ಯವಾದ ಆಶಯ ಏನು ಅಂತ ಗುರುತಿಸ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಆಗತ್ತೆ. ಆ ರೀತಿಯಲ್ಲಿ ಅವರು ಸಾಹಿತ್ಯವನ್ನ ಅಥವಾ ಭಾಷೆಯನ್ನ ಅಭ್ಯಾಸ ಮಾಡೋದ್ರಿಂದ ಅವರು ಇನ್ನೂ ಹೆಚ್ಚು ಗಂಭೀರವಾಗಿ ಸಾಹಿತ್ಯವನ್ನ ತಿಳ್ಕೊಳ್ಳಿಕ್ಕೆ ತುಂಬಾ ಅವರಿಗೆ ಅನುಕೂಲ ಆಗತ್ತೆ. ಮತ್ತೆ ಅವರು ಬರೀ ಸೀಮಿತವಾಗಿ ಭಾಷೆ ಕಲಿಯುವ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿನಲ್ಲೂ ಅವ್ರಿಗೇನಾದ್ರು ವಿಜ್ಞಾನದಲ್ಲೋ ಅಥವಾ ಸಂಗೀತದಲ್ಲೋ ಅಥವಾ ಕಾಮರ್ಸ್ನಲ್ಲೋ ವಾಣಿಜ್ಯ ಶಾಸ್ತ್ರದಲ್ಲೋ ಅವ್ರಿಗೇನಾದ್ರು ಆಸಕ್ತಿ ಇದೆ ಅಂದ್ರೆ ಅದನ್ನು ಸಹ ಅವರು ಓದ್ಲಿಕ್ಕೆ ಕಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅವಕಾಶವನ್ನ ಮಾಡಿಕೊಟ್ಟಿದೆ. ಅಲ್ದೇನೆ ಜೀವನ್ ಮುಖ್ಯ ಆಗಿರುವಂತಹ ವಿಷಯಗಳನ್ನ ಇಲ್ಲಿ ಅವರು ಹೆಚ್ಚು ಅಭ್ಯಾಸ ಮಾಡ್ತಾರೆ. ಯಾಕೆಂದ್ರೆ ಕೇವಲ ಸಾಹಿತ್ಯ ಭಾಷೆ ಮಾತ್ರ ಅದನ್ನ ಸಪರೇಟ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಅವರೇನು ಅಭ್ಯಾಸ ಮಾಡಲ್ಲ. ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಅನೇಕ ಮೌಲ್ಯಗಳನ್ನ ಅವರು ಹೇಗೆ ಇಲ್ಲಿ ಗ್ರಹಿಸಬಹುದು ಅನ್ನುವಂಥದ್ದನ್ನ ಈ ಹೊಸ ಪಠ್ಯಕ್ರಮದಲ್ಲಿ ಅಭ್ಯಾಸ ಮಾಡ್ತಾರೆ. ಹೀಗೆ ವಿಸ್ತಾರವಾಗಿ ಅವರು ಸಾಹಿತ್ಯವನ್ನ ಅಭ್ಯಾಸ ಮಾಡೋದ್ರಿಂದ ಸಾಹಿತ್ಯ ಅವರಿಗೆ ಇನ್ನೂ ಹೆಚ್ಚು ಆಪ್ತವಾಗತ್ತೆ. ಅಲ್ಲದೆ ಇಲ್ಲಿ ನಾವು ಇನ್ನೊಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಥಿಯರಿ ಅನ್ನುವಂಥದ್ದೇನಿದೆ ಅದನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಅಭ್ಯಾಸ ಮಾಡ್ತಾರೆ. ಪ್ರಾಕ್ಟಿಕಲ್ ಆಗಿ ಅಂದ್ರೆ ಅವರು ಬೇರೆ ಬೇರೆ ರೀತಿನಲ್ಲಿ ಪ್ರಾಯೋಗಿಕವಾಗಿ ಒಂದು ಕವಿತೆ ಆಗಿರಬಹುದು ಅಥವಾ ಕಾದಂಬರಿ ಆಗಿರಬಹುದು ಅವುಗಳನ್ನ ಅವರೇ ಬೇರೆ ಬೇರೆ ಪುಸ್ತಕಗಳನ್ನ ಓದಿ ಕ್ಲಾಸ್ ಸೆಮಿನಾರೋ ಅಥವಾ ಕ್ವಿಜ್ ರೀತಿನೋ ಅಥವಾ ಅವರು ಮುಕ್ತ ಚರ್ಚೆಗಳನ್ನ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಸಾಹಿತ್ಯವನ್ನ ಅಭ್ಯಾಸ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮೇಡಮ್, ನನಗೆ ಗೊತ್ತಿರೋ ಹಾಗೆ ಈ 2 ವರ್ಷ ಮಾತ್ರ ಈ ಕನ್ನಡ ಭಾಷೆ ಅನ್ನೋದನ್ನ ಮಕ್ಕಳು ಕಲಿತಾರೆ. ಈ ಸೈನ್ಸ್ ವಿಭಾಗದಲ್ಲಿ ಆಗಿರ್ಬೋದು ಅಥವಾ ವಾಣಿಜ್ಯ ವಿಭಾಗದಲ್ಲಿ ಆಗಿರ್ಬೋದು ಮಕ್ಕಳು ಅಯ್ಯೋ ಈ ಕನ್ನಡ ಮುಗಿದ್ಬಿಟ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಬಟ್ ಕನ್ನಡ ಭಾಷೆಯನ್ನ ತುಂಬಾ ನಿಷ್ಠೆಯಿಂದ ಕಲಿಯುವಂತವರು ಸಹ ಇರ್ತಾರೆ. ಅಂಥವ್ರಿಗೆ ಈ ಕನ್ನಡ ಭಾಷೆಯಲ್ಲಿ ಅವಕಾಶಗಳು ಹೇಗಿವೆ, ಅವರು ಹೇಗೆ ಮುಂದೆ ಈ ಕನ್ನಡ ಭಾಷೆಯಲ್ಲಿ ಸಾಧನೆಗಳನ್ನ ಮಾಡಬಹುದು ಅಂತ ತಿಳಿಸ್ಕೊಡ್ತೀರಾ? ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಕೇವಲ ಬರೀ ಭಾಷೆ ಅಭ್ಯಾಸ ಮಾಡೋರ್ಗೆ ತುಂಬಾ ಪೂರಕವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಉದಾಹರಣೆಗೆ ಈಗ ಅವರು ಬರವಣಿಗೆ ಕ್ಷೇತ್ರಕ್ಕೆ ಹೋಗಬಹುದು, ಪತ್ರಿಕೆಗಳಲ್ಲಿ ಬರೀಬಹುದು, ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೀಬಹುದು. ಅಲ್ದೇನೆ ವಿಶ್ವವ್ಯಾಪಿ ಇವತ್ತು ತಂತ್ರಜ್ಞಾನ ಹೆಚ್ಚು ಅವರಿಗೆ ಅವಕಾಶವನ್ನ ಕೊಟ್ಟಿರೋದ್ರಿಂದ ಒಂದು ಕನ್ನಡ ಭಾಷೆಯನ್ನ ವಿಶ್ವದ ಯಾವುದೇ ಮೂಲೆಯಲ್ಲಿ ಅವರು ಬೆಳೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಬಹುದು. ಈಗ ಅವಳು ಒಂದು ಇಂಜಿನಿಯರಿಂಗ್ ಆಗಿ ವರ್ಕ್ ಮಾಡ್ತಿದ್ದಾಳೆ ಅಂತಂದ್ರೆ ಅಲ್ಲೂ ಸಹ ಅವಳು ಕನ್ನಡ ಭಾಷೆಯನ್ನ ಬೆಳೆಸಬೇಕು ಅನ್ನೋ ಆಸಕ್ತಿ ಇದ್ರೆ ಬರವಣಿಗೆಯನ್ನ ರೂಢಿಸ್ಕೊಳ್ಬಹುದು. ಅದು ಪ್ರವೃತ್ತಿಯೂ ಆಗತ್ತೆ, ಅವಳ ಭಾಷಾ ಜ್ಞಾನವನ್ನು ಹೆಚ್ಚತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಭಾಷಾ ಜ್ಞಾನ ಬಹಳ ಮುಖ್ಯ. ಸೊ ಆ ಭಾಷಾ ಜ್ಞಾನಕ್ಕೆ ಪೂರಕವಾದ ಪಠ್ಯಕ್ರಮವೇ ಇರೋದ್ರಿಂದ ಅದನ್ನ ನಾವು ಹೆಚ್ಚು ಅಂದ್ರೆ ಬರೀ ಪರೀಕ್ಷೆಗೋಸ್ಕರ ಅವಳು ಸಿದ್ಧ ಆಗ್ಲಿ ಅಂತ ನಾವು ಪಾಠ ಹೇಳ್ಕೊಡೋದಿಲ್ಲ. ಅವಳ ಭಾಷಾ ಜ್ಞಾನವನ್ನ ಯಾವ ರೀತಿ ಅವಳು ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದನ್ನೇ ನಾವು ಹೆಚ್ಚು ಹೇಳ್ಕೊಡೋದ್ರಿಂದ ಭಾಷಾ ಜ್ಞಾನ ಹೆಚ್ಚಾಗುತ್ತೆ ಅವಳಿಗೆ. ಆ ಹೆಚ್ಚಾದ ಭಾಷಾ ಜ್ಞಾನವನ್ನ ಬಳಸ್ಕೊಂಡು ಬೇರೆ ಬೇರೆ ರೀತಿನಲ್ಲಿ ಅವಳು ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅಂದ್ರೆ ಬರವಣಿಗೆ ಅಥವಾ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶವಾಗಿ ಬಳಸ್ಕೊಳ್ಬಹುದು. ಅಂದ್ರೆ ಈಗ ಒಂದೇ ಉದ್ಯೋಗ ಅನ್ನೋ ಕಾನ್ಸೆಪ್ಟ್ ಇಲ್ಲ, ನಾನು 4-5 ಕಡೆ ಹೆಚ್ಚು ಉದ್ಯೋಗಗಳನ್ನ ಮಾಡ್ತೀನಿ, 4 ನೆಲೆಯಲ್ಲೂ ನಾನು ಅವಕಾಶಗಳನ್ನ ಪಡ್ಕೊಳ್ತೀನಿ ಅನ್ನೋರ್ಗೆ ಈ ಭಾಷೆಯನ್ನ ಕಲಿತ ಮಕ್ಕಳು ಅದರಲ್ಲಿ ಹಿಡ್ತಾ ಇರುವಂತಹ ವಿದ್ಯಾರ್ಥಿಗಳು ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಪಡ್ಕೊಳ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು ಮೇಡಮ್, ನಿಜ. ಇವಾಗ ನಾನ್ ತಿಳ್ಕೊಂಡಿರೋ ಹಾಗೆ ಈ ಗವರ್ನಮೆಂಟ್ ಎಕ್ಸಾಮ್ಸ್ ಏನಿದೆ ಮೇಡಮ್, ಈ ಕೆ ಎಸ್ ಆಗಿರ್ಬೋದು, ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು, ಅದರಲ್ಲಿ 3-4 ಪ್ರಬಂಧಗಳನ್ನ ಅವ್ರು ಕೊಡ್ತಾರೆ. ಸೊ ಆ ಪ್ರಬಂಧಗಳಿಗೆ ಕನ್ನಡ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ. ಹೌದು, ಖಂಡಿತ ಪ್ರಿಯಾಂಕಾ, ನೀ ಹೇಳಿದ್ ಸರಿ. ಯಾಕೆಂದ್ರೆ ಇವತ್ತು ಬರೀ ಬೇರೆ ಬೇರೆ ಖಾಸಗಿ ಉದ್ಯೋಗಗಳನ್ನ ಹುಡುಕೋದಕ್ಕಿಂತ ಸರ್ಕಾರಿ ಉದ್ಯೋಗದ ಮೇಲೇನೆ ಹೆಚ್ಚು ಮಕ್ಕಳಿಗೆ ಆಸಕ್ತಿ ಇರುತ್ತೆ ಅಂತಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಷಾಜ್ಞಾನ ಬಹಳ ಮುಖ್ಯ. ಅದರಲ್ಲೂ ಅವರು ಕನ್ನಡ ಒಂದು ಪೇಪರ್ ಆಗಿ ಓದೇ ಓದ್ತಾರೆ. ಆ ಸಂದರ್ಭದಲ್ಲಿ ಭಾಷಾಜ್ಞಾನ ಅವರಿಗೆ ಬಹಳವಾಗಿ ಸಹಾಯಕ್ಕೆ ಬರುತ್ತೆ. ಅದರಲ್ಲೂ ವ್ಯಾಕರಣ ದೋಷ ಇಲ್ಲದೆ ಅವರು ಅಭ್ಯಾಸ ಮಾಡೋದನ್ನ ಕಲ್ತ್ಕೊಂಡ್ರೆ ಅಲ್ಲಿ ಪ್ರಬಂಧ ಬರೆಯೋದಾಗಿರ್ಬೋದು ಅಥವಾ ಪತ್ರಗಳನ್ನ ಬರೆಯೋದಾಗಿರ್ಬೋದು, ಇವುಗಳನ್ನೆಲ್ಲ ಅವಳು ಕಲ್ತಿರೋದ್ರಿಂದ ಅವಳು ಹೆಚ್ಚು ಭಾಷಾಜ್ಞಾನವನ್ನ ಪಡ್ಕೊಳ್ತಾಳೆ. ಮತ್ತೆ ಅಲ್ಲಿ ಅವಳು ಹೆಚ್ಚು ಕಡಿಮೆ ಅದನ್ನ ಪಾಸ್ ಮಾಡಿಕೊಂಡು ಮುಂದೆ ಅವಳು ಏನು ಉದ್ಯೋಗವನ್ನ ಪಡ್ಕೊಳ್ಬೇಕೋ ಆ ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಅವಳಿಗೆ ಅವಕಾಶ ಆಗತ್ತೆ. ಧನ್ಯವಾದಗಳು ಮೇಡಮ್, ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದ ಪ್ರಿಯಾಂಕಾ. ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ವಿಭಾಗದ ಮುಖ್ಯಸ್ಥರು ಶ್ರೀ ಪ್ರಶಾಂತ್ ಜೈನ್ ಸರ್ ನಮ್ಮೊಂದಿಗೆ ಇದ್ದಾರೆ. ಸರ್, ಎನ್ಇಪಿ ಅಡಿಯಲ್ಲಿ ಬಿಕಾಂ ಹಾಗೂ ಬಿಬಿಎ ಕೋರ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಎನ್ಇಪಿ 2020ರಲ್ಲಿ ಬಿಕಾಂ ಮತ್ತು ಬಿಬಿಎ ಕೋರ್ಸ್ಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯ ಸೃಜನಶೀಲ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಮತ್ತು ಹೊಸ ವೃತ್ತಿ ಬೆಳವಣಿಗೆಯ ಅವಕಾಶವನ್ನು ಸೃಷ್ಟಿಸುವ ಪಠ್ಯಕ್ರಮದ ನಿರಂತರ ಪರಿಷ್ಕರಣೆ ನಡೆಯುತ್ತಿದೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಸೃಜನಶೀಲ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಬದಲಾಗುತ್ತಿರುವ ಕೈಗಾರಿಕಾ ಮತ್ತು ಸಾಮಾಜಿಕ ಅಗತ್ಯಗಳ ಆಧಾರದ ಮೇಲೆ ಹೊಸ ವೃತ್ತಿ ಬೆಳವಣಿಗೆಯ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಹಾಗೂ ನಮ್ಮ ದೇಶದ ಬೆಳೆಯುತ್ತಿರುವ ಅಭಿವೃದ್ಧಿ ಅಗತ್ಯಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿರುವಾಗ ಅಂತರ್ಗತ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕಲ್ಪಿಸುತ್ತದೆ. ವಾಣಿಜ್ಯ ಹಾಗೂ ನಿರ್ವಹಣಾ ಶಿಕ್ಷಣಕ್ಕೆ ಸಂಬಂಧಿಸಿದ ವಿವಿಧ ಉಪಕರಣಗಳು ಮತ್ತು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಬಳಸುವಲ್ಲಿ ಪ್ರಾಯೋಗಿಕ ವಿಷಯಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಮಾನ್ಯತೆಯನ್ನು ನೀಡಬೇಕಾಗಿರುತ್ತದೆ. ಓಪನ್ ಎಲೆಕ್ಟಿವ್ ಕೋರ್ಸ್ಗಳು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀಡುತ್ತದೆ. ಇದರಿಂದಾಗಿ ಸಮಗ್ರ ಶಿಕ್ಷಣ ಮತ್ತು ವಿಶೇಷ ವಿಷಯಗಳಿಗೆ ವಿವಿಧ ಕ್ರಿಯಾತ್ಮಕ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಲು ಅವಕಾಶವನ್ನು ಸೃಷ್ಟಿಸುತ್ತದೆ. ಸರ್, ಈ ಕೋರ್ಸ್ ತಗೊಂಡ್ರೆ ಏನು ಉಪಯೋಗ ಸರ್? ಬಿಕಾಂ ಮತ್ತು ಬಿಬಿಎನ್ನು ಯಾವ ವಿದ್ಯಾರ್ಥಿಗಳು ತೆಗೆದುಕೊಳ್ತಾರೆ, ಅವರಿಗೆ ತುಂಬಾ ಉದ್ಯೋಗಾವಕಾಶಗಳು ಇದಾವೆ. ಬ್ಯಾಂಕಿಂಗ್ ಅಲ್ಲಿ, ಫೈನಾನ್ಸು, ಟ್ಯಾಕ್ಸೇಷನು, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಇದೆ. ಅದರ ಜೊತೆಗೆ ಚಾರ್ಟೆಡ್ ಅಕೌಂಟೆಂಟು, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟು ಮತ್ತು ಕಂಪನಿ ಸೆಕ್ರೆಟರಿ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳನ್ನು ಮುಂದುವರಿಸಲು ಸಹಾಯಕವಾಗುತ್ತದೆ. ಬಹುಮುಖ್ಯವಾಗಿ ಬಿಕಾಂ ಮತ್ತು ಬಿಬಿಎಯಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತದೆ. ಕಾಮರ್ಸ್ ಹಾಗೂ ಮ್ಯಾನೇಜ್ಮೆಂಟ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ಸರ್ಗೆ ಧನ್ಯವಾದಗಳು. ಧನ್ಯವಾದಗಳು. ನಮ್ ಜೊತೆ ಈಗ ಫಿಸಿಕ್ಸ್ ವಿಭಾಗದ ಮುಖ್ಯಸ್ಥರು ಶ್ರೀಮತಿ ಭಾರತಿಯನ್ನಿದ್ದಾರೆ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಬಿಎಸ್ಸಿ ಕೋರ್ಸ್ ಸಂಬಂಧಪಟ್ಟಂಗೆ ನೀವೇನು ಹೇಳ್ತೀರಿ ಮ್ಯಾಮ್? ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇದುವರೆ ತನಕ ಪ್ರತಿ ವರ್ಷ ಸೈನ್ಸ್ ಅಲ್ಲಿ 3 ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೋತಾ ಇದ್ರು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಪಿಸಿಎಂ ಅಂತಾರೆ, ಅಥವಾ ಫಿಸಿಕ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್, ಪಿಎಂಸಿಎಸ್ ಈ ತರ ಆಯ್ಕೆ ಮಾಡ್ಕೋತಾ ಇದ್ರು. ಆದ್ರೆ ಈಗ ಅವರು ಆಯ್ಕೆ ಮಾಡ್ಕೊಳ್ಳೋದು ಕೇವಲ 2 ಸಬ್ಜೆಕ್ಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಆ ರೀತಿ. ಹಾಗಾಗಿ ವಿದ್ಯಾರ್ಥಿಗಳು ಅವರವರ ವಿಶೇಷ ಆಸಕ್ತಿಯ ವಿಷಯಗಳಲ್ಲಿ ಹೆಚ್ಚು ಜ್ಞಾನವನ್ನ ಪಡೆದುಕೊಳ್ಳೋಕೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ಬಹುದು. ಈ ಬೇಸಿಕ್ ವಿಜ್ಞಾನ ತಗೊಳ್ಳೋದ್ರಿಂದ ಏನು ಉಪಯೋಗ ಮ್ಯಾಮ್? ಪದವಿ ಪಡೆದ ನಂತರ ಸೈನ್ಸ್ ಓದಿರೋ ವಿದ್ಯಾರ್ಥಿಗಳು ಎಂಎಸ್ಸಿ ಕೋರ್ಸ್ಗಳನ್ನ ಮಾಡುವುದರ ಮೂಲಕ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಬಹುದು ಅಥವಾ ತಮ್ಮ ಲೈನ್ ಅನ್ನೇ ಬದಲಾಯಿಸಬಹುದು. ಲೈಕ್ ಎಂಬಿಎ, ಎಂಸಿಎ ಆತರ ವಿಶೇಷ ಕೋರ್ಸ್ಗಳನ್ನ ಆರಿಸಿಕೊಳ್ಬಹುದು. ತಂತ್ರಜ್ಞಾನ ಮತ್ತು ಈ ಕೈಗಾರಿಕೆಗಳ ಪ್ರಗತಿಯೊಂದಿಗೆ ವಿಜ್ಞಾನದ ಸ್ಟ್ರೀಮ್ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ವೃತ್ತಿ ಆಯ್ಕೆಗಳಲ್ಲಿ ಬಹಳ ಬೆಳವಣಿಗೆ ಕಂಡು ಬಂದಿದೆ. ಸಂಶೋಧನೆಯಲ್ಲಿ ಅಪಾರ ನಿರೀಕ್ಷೆಗಳಿಂದ ಹಿಡಿದು ನಾವೀನ್ಯತೆ ಮತ್ತು ತಂತ್ರಜ್ಞಾನದಲ್ಲಿನ ಅವಕಾಶಗಳವರೆಗೆ ಈ ಸೈನ್ಸ್ ಸ್ಟ್ರೀಮ್ ಅಸಂಖ್ಯಾತ ವಿಶೇಷತೆಗಳು ಮತ್ತು ಅನ್ವೇಷಿಸಲು ನಿರೀಕ್ಷೆಗಳಿಂದ ತುಂಬಿದ ಒಂದು ಕ್ರಿಯಾತ್ಮಕ ಕೆಲಸದ ವಾತಾವರಣವನ್ನ ಕೊಡುತ್ತೆ ಇದು. ಭೌತಶಾಸ್ತ್ರ ಮತ್ತು ವಿದ್ಯುನ್ಮಾನ ಶಾಸ್ತ್ರ ಓದೋ ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ವಿವಿಧ ಉದ್ಯೋಗ ಅವಕಾಶಗಳು ಇವೆ. ಅವರು ಉಪನ್ಯಾಸಕರಾಗ್ಬೋದು, ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಪ್ರಾಧ್ಯಾಪಕರಾಗ್ಬೋದು, ದೇಶದ ವಿವಿಧ ಸಂಶೋಧನಾ ಕೇಂದ್ರಗಳಲ್ಲಿ ವಿಜ್ಞಾನಿಗಳು, ರೇಡಿಯಾಲಜಿಸ್ಟ್, ವೈಜ್ಞಾನಿಕ ಸಲಹೆಗಾರರು, ಉದ್ಯಮಿಗಳು, ಉನ್ನತ ಸಂಸ್ಥೆಗಳಾದ ಬಾರ್ಕ್, TIFR, IISc ಅಲ್ಲಿ ಸಂಶೋಧಕರಾಗಿ ಸೇರ್ಕೊಳ್ಬಹುದು. ಮತ್ತೆ BSc ಆಸ್ಟ್ರೋಫಿಸಿಕ್ಸ್ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಇತರ ಸಂಶೋಧನಾ ವಿಭಾಗಗಳಲ್ಲಿ ವಿಶಾಲ ವ್ಯಾಪ್ತಿಯನ್ನ ಹೊಂದಿದೆ ಆಸ್ಟ್ರೋಫಿಸಿಕ್ಸ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತರ ಸಂಸ್ಥೆಗಳಿಗೆ ಉನ್ನತ ಹುದ್ದೆಗಳಿಗೆ ಅವರು ಹಲವಾರು ಕೊಡುಗೆಗಳನ್ನು ನೀಡಬಹುದು. ಅದೇ ರೀತಿ ರಸಾಯನ ಶಾಸ್ತ್ರ ಓದಿದ, ಕೆಮಿಸ್ಟ್ರಿ ಓದಿರೋ ವಿದ್ಯಾರ್ಥಿಗಳು ಫಾರ್ಮಾಕ್ಯುಟಿಕಲ್ ಇಂಡಸ್ಟ್ರೀಸು, ಕೆಮಿಕಲ್ ಫ್ಯಾಕ್ಟರೀಸು, ಡ್ರಗ್ ಇಂಡಸ್ಟ್ರೀಸು, ರಿಸರ್ಚ್ ಫೀಲ್ಡು, ಹೊಸ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥೆಸಿಸು ಮತ್ತು ಪೇಟೆಂಟ್ಗಳಿಗೆ ಕೂಡ ಇವರಿಗೆ ಅವಕಾಶ ಇರುತ್ತೆ. ಮತ್ತೆ ಗಣಿತ ಶಾಸ್ತ್ರದಲ್ಲಿ BSc ಮಾಡಿದ ವಿದ್ಯಾರ್ಥಿಗಳು MSc ಮ್ಯಾಥ್ಸು, ಡೇಟಾ ಸೈನ್ಸು, ಸ್ಟಾಟಿಸ್ಟಿಕ್ಸ್, MBA, ಆಕ್ಚುರಿಯಲ್ ಸೈನ್ಸಸ್, MCA, BEd ಮೊದಲಾದ ಕೋರ್ಸ್ಗಳನ್ನು ಉನ್ನತ ಶಿಕ್ಷಣದಲ್ಲಿ ಮಾಡಬಹುದು. ಮತ್ತೆ ಇವರಿಗೆ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಇಲ್ಲಿ ಹೆಚ್ಚಿನ ಅವಕಾಶಗಳಿರುತ್ತೆ. ಅದೇ NBHM, CMIE, IISc ಇದರಲ್ಲಿ ಸಂಶೋಧನೆಗಳನ್ನು ಕೂಡ ಮಾಡಬಹುದು. ಈ BSc ಅಥವಾ ಬೇಸಿಕ್ ವಿಜ್ಞಾನ ಅಂತ ಏನ್ ಹೇಳ್ತಾರೆ, ಇದರ ಬಗ್ಗೆ ಬ್ರೀಫ್ ಆಗಿ ತಿಳಿಸಿಕೊಟ್ಟಂತ ನಿಮಗೆ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಇಷ್ಟೊತ್ತು ಮೇಘ NEP ಬಗ್ಗೆ ಕೇಳಿದ್ವಿ. ಈಗ ಸ್ವಲ್ಪ ಮೈಂಡ್ ರಿಫ್ರೆಶಿಂಗ್ ಗೋಸ್ಕರ ನಾವು ಒಂದು ಸಾಂಗ್ ಕೇಳ್ಕೊಂಡ್ ಬರೋಣವಾ? ಹಾಗಿದ್ರೆ ಸವಾರಿ ಚಿತ್ರದ ಮರಳಿ ಮರೆಯಾಗಿ ಹಾಡನ್ನ ಕೇಳೋಣ ಪ್ರಿಯಾಂಕ. ನಮ್ಮ ಜೊತೆ ಶ್ರೀಮತಿ ರಾಜರಾಜೇಶ್ವರಿ ಮ್ಯಾಮ್, ಮೈಕ್ರೋಬಯಾಲಜಿಯ ಮುಖ್ಯಸ್ಥರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್, ಈ ಲೈಫ್ ಸೈನ್ಸ್ ಮಕ್ಕಳಿಗೆ NEP ಅಡಿಯಲ್ಲಿ ಯಾವ ರೀತಿ ಉಪಯುಕ್ತವಾಗಿದೆ ಅಂತ ಹೇಳ್ತೀರಾ? ನಮಸ್ಕಾರ ಎಲ್ಲರಿಗೂ. ಎನ್ಇಪಿ ಅಡಿಯಲ್ಲಿ ಬಿಎಸ್ಸಿ ಲೈಫ್ ಸೈನ್ಸ್ ಮಾಡಿದ್ರೆ ಅವರು ಬಿಎಸ್ಸಿ ಬೇಸಿಕ್ಸ್ ಇಲ್ಲ ಬಿಎಸ್ಸಿ ಹಾನರ್ಸ್ ಅಂತ ಪದವಿ ಅವರಿಗೆ ಸಿಗುತ್ತೆ. ಈ ಲೈಫ್ ಸೈನ್ಸ್ ಅಲ್ಲಿ ಅವ್ರು ಏನೇನ್ ಮಾಡಬಹುದು ಅಂದ್ರೆ ಬಿಎಸ್ಸಿ ಮೈಕ್ರೋಬಯಾಲಜಿ ಇಲ್ಲ ಬಿಎಸ್ಸಿ ಬಯೋಟೆಕ್ನಾಲಜಿ ಬಿಎಸ್ಸಿ ಬಯೋಕೆಮಿಸ್ಟ್ರಿ ವಿಷಯಗಳಲ್ಲಿ ಅವರು ಉನ್ನತ ವ್ಯಾಸಂಗ ಮಾಡಬಹುದು. ಹಾಗೂ ಅವರು ಈ ಲೈಫ್ ಸೈನ್ಸ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ಮೊದಲು 3 ಸಬ್ಜೆಕ್ಟ್ ಓದಬೇಕಾಗ್ತಿತ್ತು, ಈಗ ಅವ್ರು 2 ಸಬ್ಜೆಕ್ಟ್ ಓದಿದ್ರೆ ಸಾಕಾಗುತ್ತೆ. ಯಾವ್ದಾನ 2 ಆಸಕ್ತಿ ಇರುವಂತ ಈ ಸಬ್ಜೆಕ್ಟ್ ಓದಿದ್ರೆ ಅವ್ರಿಗೆ ತುಂಬಾನೇ ಉಪಯುಕ್ತ. ಈಗ ಬಿಎಸ್ಸಿ ಮೈಕ್ರೋಬಯಾಲಜಿ ಇಲ್ಲ ಬಯೋಕೆಮಿಸ್ಟ್ರಿ ಇಲ್ಲ ಬಿಎಸ್ಸಿ ಬಯೋಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಇಲ್ಲ ಬಿಎಸ್ಸಿ ಬಯೋಟೆಕ್ನಾಲಜಿ ಮೈಕ್ರೋಬಯಾಲಜಿ, ಈ ರೀತಿ ಅವ್ರ ಕಾಂಬಿನೇಷನ್ಸ್ ತಗೊಂಡು ಓದ್ಬೋದು. ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಅಂತ ಹೇಳಿದ್ರೆ, ಈ ಎನ್ಇಪಿ ಅಡಿಯಲ್ಲಿ ಒಂದು ನಮ್ಗೆ ಏನ್ ಅಡ್ವಾಂಟೇಜ್ ಸಿಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಮೊದಲು 3 ವರ್ಷ ಬಿಎಸ್ಸಿ ಮಾಡಿ 2 ವರ್ಷ ಎಂಎಸ್ಸಿ ಮಾಡಿ ಆಮೇಲೆ 5 ವರ್ಷ ಪಿಎಚ್ಡಿ ಮಾಡ್ಬೇಕಾಗ್ತಿತ್ತು. ಆದ್ರೆ ಈ ಎನ್ಇಪಿ ಅಲ್ಲಿ ಏನಾಗಿದೆ ಅಂದ್ರೆ 4 ವರ್ಷ ಬಿಎಸ್ಸಿ ಮಾಡಿ ಹಾನರ್ಸ್ ಅಂತ ಅವ್ರು ಬಂದ್ಮೇಲೆ 4ನೇ ವರ್ಷ ಅವರಿಗೆ ರಿಸರ್ಚ್ ಅಲ್ಲೇ ಅಳವಡಿಸ್ಕೊಂಡಿರ್ತಾರೆ ಅವರು ಪೂರ್ತಿ.